ಯಾಕೆ ಈ ಕೃಷಿ ಬದುಕು ಮಾಡ್ಬೇಕನ್ನಿಸ್ತು ನಿಮ್ಗೆ? ನಮ್ಮ ಯಜಮಾನ್ರು ಮಾಡ್ತಾ ಇದ್ರು ಅದನ್ನ, ನಮ್ಮ ಯಜಮಾನ್ರಿಗೆ ಆರಾಮ್ ಇಲ್ದಂಗೆ ಆಯ್ತು, ಹಾಗಾಗಿ ಅವರು ಇದಾದ್ಮೇಲೆ ನಾನು ಸಹಜವಾಗಿ ಹೋಗ್ಲೇಬೇಕಾಯ್ತು ಅದಕ್ಕೆ ರೈತ ಇದಕ್ಕೆ. ಅಂದ್ರೆ ನಿಮ್ ಮೊದಲೆಲ್ಲ ನಿಮ್ ಯಜಮಾನ್ರು ಮಾಡ್ತಾ ಇದ್ರು, ನಂತರ ಅನಿವಾರ್ಯವಾಗಿ ನೀವು ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಅನಿವಾರ್ಯವಾಗಿನೇ ನಾನು ಕೃಷಿ ಬದುಕಿಗೆ ಹೋಗಿರೋದು. ಹೌದ್ರಿ ಸರ್. ಈ ಕೃಷಿ ಬದುಕು ಕಷ್ಟ ಅನ್ಸುತ್ತ? ಇಲ್ಲ, ಮಾಡ್ತಾ ಹೋದ್ರೆ ಸುಲಭ ಆಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಹೋದಷ್ಟು ನಮ್ಗೆ ಅನುಭವನು ಹೆಚ್ಚಿಗೆ ಆಗುತ್ತೆ, ಆರೋಗ್ಯ ಹೆಚ್ಚಿಗೆ ಆಗುತ್ತೆ, ಆತರ ಅದು ಖುಷಿ ಅನ್ಸುತ್ತೆ ಮಾಡ್ತಾ ಎಲ್ಲದನ್ನು. ಕೃಷಿ ಬದುಕು ಖುಷಿ ಅಂತ ಹೇಳಿದ್ರಿ, ಮತ್ತೆ ಸಾಕಷ್ಟು ಜನ ನಾವು ರೈತರು ಮಾತಾಡ್ಸ್ಬೇಕಾದ್ರೆ ಹೇಳ್ತಾರೆ ಅದನ್ನ ಲಾಭದಾಯಕ ಅಲ್ಲ ಕೃಷಿ, ಸಾಕಷ್ಟು ಜನ ಯುವಕರು ಕೃಷಿಯಿಂದ ಹಿಂದೆ ಸರಿತಾರೆ, ನಾವು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಈ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದೀವಿ ಸರ್ ಅಂತ ಹೇಳ್ತಿರ್ತಾರೆ. ಹಾಗಿದ್ದಾಗ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ನಿಮಗೆ? ಕೃಷಿ ಬದುಕು ಲಾಭದಾಯಕ ಅಂದ್ರೆ ಒಂದ್ಸತಿ ನಷ್ಟ ಇರುತ್ತೆ, ಒಂದ್ಸತಿ ಲಾಭನೂ ಇರುತ್ತೆ, ಆದ್ರೆ ಲಾಭ ಅಷ್ಟೇ ನಂಬ್ಕೊಂಡು ಮಾಡೋಂಗಿರೋದಿಲ್ಲಲ್ಲ, ಹಾಗಾಗಿ ನಾವು ಮಾಡ್ಲೇಬೇಕಾಗ್ತದೆ. ಒಂದೇ ಬೆಳೆ ಬೆಳಿಬಾರ್ದು, ಅದರಲ್ಲಿ ಎರಡು ತರ ಎಲ್ಲ ಬೆಳೆ ಬೆಳ್ಕೊಂಡ್ರೆ ಒಂದು ಲಾಸ್ ಆಯ್ತು ಅಂತಂದ್ರೆ ಇನ್ನೊಂದ್ರಲ್ಲಿ ಅದು ನಮ್ಗೆ ಸಿಗುತ್ತೆ, ತೊಂದರೆ ಏನಿಲ್ಲ, ತೊಂದರೆ ಏನಿಲ್ಲ. ಮೇಡಮ್, ಆಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ ಮೇಡಮ್? 13 ಎಕರೆ ಇದೆ ಸರ್. ಎಲ್ಲ ನೀರಾವರಿ ಮಾಡಿದ್ರೆ ಕುಷ್ಕಿ ಜಮೀನು ಇದೆಯಾ? ಎಲ್ಲ ನೀರಾವರಿನೂ ಇದೆ ಸರ್. ಈ 13 ಎಕರೆ ಪ್ರದೇಶದಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಅಡಿಕೆ, ತೆಂಗು, ಭತ್ತ, ಹಣ್ಣಿನ ಬೆಳೆಗಳು, ತರಕಾರಿ ಮನೆಗೆ ಆ ತರದೆಲ್ಲ ಬೆಳಿತೀವಿ ಸರ್. ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ, ಹಾಕಿದ್ರೆ ಪೂರ್ತಿ ಅಡಿಕೆ ಹಾಕಿಬಿಡ್ತಾರೆ, ಇಲ್ಲ ಪೂರ್ತಿ ತೆಂಗು ಹಾಕಿಬಿಡ್ತಾರೆ, ಇಲ್ಲ ಪೂರ್ತಿ ದಾಳಿಂಬೆ ಹಾಕ್ತಾರೆ, ಇಲ್ಲ ಪೂರ್ತಿ ಈರುಳ್ಳಿ ಹಾಕ್ತಾರೆ, ಇಲ್ಲ ಪೂರ್ತಿ ಟೊಮೊಟೊ ಹಾಕ್ತಾರೆ, ಏಕ ಬೆಳೆಗಳನ್ನ ಬೆಳೆಯುವಂಥ ರೈತರೇ ಜಾಸ್ತಿ. ಈ ಥರ ಮಿಶ್ರ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ನಿಮ್ಗೆ? ಅದೇ, ಒಂದು ಬೆಳೆಯಲ್ಲಿ ನಷ್ಟ ಆಯಿತು ಅಂತಂದ್ರೆ ಇನ್ನೊಂದು ಬೆಳೆಯಲ್ಲಿ ನಮಗೆ ಉತ್ಪನ್ನ ಬರುತ್ತೆ. ತರಕಾರಿ ಹಾಕ್ಕೊಂಡ್ರೆ ಈಗ ಇದು ಅಡಿಕೆ ವರ್ಷದ ಬೆಳೆ ಆಗ್ತದೆ, ಅದ್ರ ಮಧ್ಯದಲ್ಲಿ ತರಕಾರಿಗಳೆಲ್ಲ ಮಾಡ್ತಾ ಇದ್ರೆ ನಮಗೆ 3 ತಿಂಗಳಿಗೆ ಆದಾಯ ಇರುತ್ತೆ. ಆಮೇಲೆ ಗಿಡ ಹೊಲದ್ದೆಲ್ಲ ಕಸುವೆಲ್ಲ ಅದಕ್ಕೆ ಆಗ್ತದಲ್ಲ ಹಸಿರೆಲ್ಲ ಗೊಬ್ಬರ ಟೈಪು, ಅದು ಗಿಡನೂ ಚೆನ್ನಾಗಾಗ್ತದೆ, ನಮ್ಗೆ ಇಲ್ಲಿ ಉತ್ಪನ್ನನೂ ಬರುತ್ತೆ, ಇದಾಗ್ತಾ ಇರ್ತದೆ ಸರ್. ಅಡಿಕೆ ಎಷ್ಟೇ ಎಕರೆಯಲ್ಲಿ ಬೆಳೀತಾ ಇದ್ರ ಮೇಡಮ್? ಅಡಿಕೆ 4 ಎಕರೆ ಅಡಿಕೆ ಫಸಲು ಇದೆ, ಈಗ ಹೊಸದಾಗಿ ಸಸಿ ಮಾಡಿ 1-3 ಎಕರೆ ಇದೆ ಸರ್. ಮೊದಲೇ 4 ಎಕರೆ ಫಸಲು ಬರ್ತಾ ಇದೆ, ಈಗ ಬರ್ತಾ ಇದೆ ಸರ್, ಬರ್ತಾ ಇದೆ ಸರ್. ಅದ್ರ ಜೊತೆಗೆ ಮತ್ತೆ 1-3 ಎಕರೆ ನಾಟಿ ಮಾಡಿದ್ರ? ಭತ್ತನೂ ಆಗ್ತದೆ ಸರ್, ಭತ್ತನೂ 3 ಎಕರೆ ಇದೆ, 1-2 ಎಕರೆ ತೆಂಗಿದೆ, ಅದರಲ್ಲೆಲ್ಲ ಹಲಸು ಆಮೇಲೆ ಹಣ್ಣಿನ ಗಿಡಗಳು ಆ ತರದೆಲ್ಲ ಹಾಕಿದೀವಿ ಸರ್. ಮೇಡಮ್, ಈಗ ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡದೆಲ್ಲ ಕೇಣಿ ಕಂಟ್ರಾಕ್ಟ್ ಕೊಡ್ತಾರೆ, ಯಾವ ರೀತಿ ಮಾಡ್ತಾರೆ? 1-2 ವರ್ಷ ನಾನೇ ಬೇಯಿಸಿದೆ ಸರ್, ಲಾಭನೂ ಆಯ್ತು, ಆದ್ರೆ ನನಗೆ ಅದ್ರದ್ದು ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಸ್ವಲ್ಪ ಬಿಟ್ಟಿದ್ದೀನಿ, ಕೇಣಿ ಕೊಡ್ತಾ ಇದ್ದೀನಿ ಸರ್. ಈಗ ಅಂದ್ರೆ ನಾವೇ ಸುಲಿಸಿ ಬೇಯಿಸಿ ಮಾರಾಟ ಬೇಯಿಸಿದ್ರೆ ಲಾಭ ಇದೆ, ಲಾಭ ಇದೆ ಸರ್, ಮಾಡಿದ್ರೆ ಲಾಭ ಇದೆ ಸರ್, ನನಗೆ ಅನುಕೂಲ ಆಗ್ಲಿಲ್ಲದಕ್ಕೆ ನಾನು ಬಿಟ್ಟಿದ್ದೀನಿ ಅಷ್ಟೇ. ಅಡಿಕೆ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ ನಿಮ್ ಜಮೀನಲ್ಲಿ? ಹೌದು ಸರ್, ಬರ್ತಾ ಇದೆ, ಬರ್ತಾ ಇದೆ ಸರ್. ಈಗ ಅಡಿಕೆ ಬೆಳೆ ಬಂದಂತ ಒಂದು ತೋಟದಲ್ಲಿ ಸಾಕಷ್ಟು ಜನ ಅಂತರ ಬೆಳೆಗಳು ಬೆಳೀತಾರೆ, ಕಾಳುಮೆಣಸು, ವಿಳ್ಳೆದೆಲೆ, ಕೋಕೋ, ಬೇರೆ ಬೇರೆ ಸಾಂಬಾರ್ ಪದಾರ್ಥಗಳ ಬೆಳೆಗಳನ್ನ ಬೆಳೀತಾರೆ, ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇದ್ರ? ಹೌದು ಸರ್, ಅದ್ರಲ್ಲಿ ಕಾಳುಮೆಣಸು ಇದೆ ಸರ್ ನನ್ನ ತೋಟದಲ್ಲಿ, ಆಮೇಲೆ ಚಕ್ಕೆ ಗಿಡ ಇದೆ, ಗೋಡಂಬಿ ಗಿಡ ಇದೆ, ಅಂಟವಾಳಕಾಯಿ ಗಿಡ ಇದೆ, ಆಮೇಲೆ ಹಲಸು ಒಂದು 3-4 ತರ ಹಲಸು ಇದೆ, ಕರಿಬೇವಿನ ಗಿಡಗಳಿದೆ, ನಿಂಬೆ ಗಿಡಗಳಿದಾವೆ, ಈ ತರದೆಲ್ಲ ಉಪ ಬೆಳೆಗಳು ಇದಾವೆ ಸರ್. ಈ ತರ ಉಪ ಬೆಳೆಗಳು ಅಳವಡಿಸ್ಕೊಳ್ಬೇಕು ಅಂತ ಯಾರು ತಿಳಿಸ್ಕೊಟ್ರೆ ನಿಮಗೆ? ಉಪ ಬೆಳೆಗಳು ಜಾಗನ ಸದ್ಬೇಕು ಮಾಡ್ಕೋಬೇಕು, ನಾವು ಹಾಗೇನೆ ಒಂದೇ ತರದ ಹಾಕಿ ಬಿಟ್ಕೊಂಡಿದಾಗದಲ್ಲ ಆಮೇಲೆ ನಾವೆಲ್ಲ ಕೊಂಡು ತಿಂದ್ರೆ ನಮ್ಗೇನು ಸಿಗೋದಿಲ್ಲ. ಹಾಗಾಗಿ ಈಗ ನಾವು ಹಾಕಿದ್ರೆ ನಮ್ಗಲ್ದಿದ್ರು ಮಕ್ಕಳು ಮೊಮ್ಮಕ್ಕಳು ಆದ್ರೂ ಬರ್ತದೆ. ಈಗ ನಾವು ಹಾಕಿದ್ದು ಅಂತಂದ್ರೆ ನಾವೇ ತಿನ್ಬೇಕು ಅಂತಂದೇನಿರೋದಿಲ್ಲ, ಅದನ್ನ ಒಂದು ಬೆಳೆದ್ರೆ ಮಕ್ಕಳಿಗೂ ಆಸಕ್ತಿ ಆಗ್ತದೆ, ಮೊಮ್ಮಕ್ಕಳು ಅಷ್ಟೇ, ನಮ್ಮ ಅಜ್ಜಿ ಹಾಕಿದ್ರು, ನಮ್ಮ ತಾತ ಹಾಕಿದ್ರು ಅಂದ್ರೆ ಇದು ಅಂತ ಒಂದು ಖುಷಿ ಇರುತ್ತೆ. ಅವಾಗ ಅವ್ರೂ ಹಾಕ್ಬೇಕು ಮಾಡ ಅಂದ್ರೆ ಒಂಥರ ಇದು ಆಗ್ತಾ ಬರ್ತದೆ. ನಾವೇನು ಹಾಕ್ದೇನೆ ಮಕ್ಕಳಿಗೆ ಅದನ್ನ ಮಾಡಿದ್ದು ಹೇಗೆ ಮಾಡ್ತಾರೆ, ಅದು ಅಲ್ಲಿ ಇತ್ತು ಅಂತಂದ್ರೆ ಗೊತ್ತಾಗ್ತದೆ ಮಾಡ್ಲಿಕ್ಕೆ. ಈಗ ಇಷ್ಟೊಂದು ಜಮೀನು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗಲ್ವಾ ನಿಮ್ಗೆ? ಈಗ ಸಾಕಷ್ಟು ಜನ ರೈತರು ಮಾತಾಡ್ಸ್ಬೇಕಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತ ಬಹಳ ಜನ ಹೇಳ್ತಾರೆ, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ನೀವು? ಸರ್, ನಾನು 0 ಕಲ್ಟಿವೇಶನ್ ಟೈಪ್ ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೆ ಕೂಲಿಯವ್ರದ್ದು ಸಮಸ್ಯೆ ಅನಿಸಿಲ್ಲ. ನಾನೇ ವೀಡ್ ಕಟ್ರ್ ಮಾಡ್ತೀನಿ, ಟಿಲ್ಲರ್ ಮಾಡಿ ನಾನೇ ಹೊಡ್ಕೋತೀನಿ, ನನಗೇನು ಬೇಕು ನಾನು ಆಮೇಲೆ ಅದು ಹೇಳಿದ್ನಲ್ಲ, ಗೊಬ್ಬರ ಎಲ್ಲ ತೆಗೆದು ಗುಣಿ ತೆಗೆದೇ ಹಾಕಬೇಕು ಅಂತ ನಾನು ಮಾಡಲ್ಲ, ಯಾಕಂದರೆ ಅದು ಕೂಲಿ ಉಳಿತದೆ. ನಾನು ಹಾಗೇನೆ ಬುಡಬುಡಕ್ಕೆ ಇದು ಅಂದರೆ ಎರಡೂ ಗಿಡದ ಮಧ್ಯಕ್ಕೆ ಹಾಕಿ ಮಲ್ಚಿಂಗ್ ಮಾಡಿಬಿಡ್ತೀನಿ, ಹಾಗಾಗಿ ನನಗೆ ಅದ್ರದ್ದು ಕೂಲಿ ಇರೋದು ಅಭಾವ ಅಂತಂದು ಏನು ಅನಿಸೋದಿಲ್ಲ. ಈಗ ಸಾಕಷ್ಟು ಜನ ಯಾವುದೇ ಒಂದು ತೋಟದಲ್ಲಿ ಎಲ್ಲ ವ್ಯವಸಾಯ ಮಾಡಿ ಬೇಸಾಯ ಮಾಡಿ ತುಂಬ ಕ್ಲೀನಾಗಿ ಇಟ್ಕೊಳ್ತಾರೆ, ನೀವು ಈ 0 ಕಲ್ಟಿವೇಶನ್ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? 0 ಕಲ್ಟಿವೇಶನ್ ಅಂದರೆ ಅದೇ ನಮ್ಮ ಮನೆಯವರು ಆರಾಮಿಲ್ದಂಗೆ ಆಗಿ ಸ್ವಲ್ಪ ತೊಂದರೆ ಆದಾಗ ನನಗೆ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಆಯಿತು, ನನಗೆ ತೋಟದ ಅನುಭವ ಗೊತ್ತಿದ್ದಿಲ್ಲ. ಆವಾಗ ನಾನು ಸುಭಾಷ್ ಪಳೇಕರ್ದವ್ರದ್ದು ಪುಸ್ತಕ ಓದ್ಕೊಂಡೆ, ಹಾಗೆ ಬುಕ್ ತರ ಆಮೇಲೆ ಒಂದು ಹುಲ್ಲಿನ ಕತೆ ಆ ಥರದ ಬುಕ್ ತರಿಸ್ಕೊಂಡು ಓದಿ ನಾನು ಮಾಡೋಕತ್ತ ಬಂದೆ ಸರ್. ಅಂದ್ರೆ ಈಗ ನಿಮ್ಮ ಜಮೀನಲ್ಲಿ ಎಲ್ಲ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದೀರಾ? ಹೌದ್ರಿ ಸರ್, ಸಾವಯವ ಕೃಷಿನೇ ಇದೆ. ಭತ್ತಕ್ಕಾದ್ರೆ ಸ್ವಲ್ಪ ಭತ್ತ ಅರ್ಧ ಇದೆ ಸರ್, ಅರ್ಧ ಸ್ವಲ್ಪ ಗೊಬ್ಬರ ಅದನ್ನ ಹಾಕಿ ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ಈ ತೋಟದಲ್ಲೇನು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾರೆ? ಇಲ್ಲ ಇಲ್ಲ ಸರ್, ಅದಕ್ಕೆ ಡಿಕಂಪೋಸರ್ ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ ಸರ್, ಕರುವಿನ ಗೊಬ್ಬರ ಅಂತ ಇದೆ ಅದನ್ನ ಮಾಡ್ತೀವಿ, ಆಮೇಲೆ ಹಸಿರೆಲೆ ಗೊಬ್ಬರ. ಈಗೆಲ್ಲ ಹಲಸಂದಿ ಹಾಕಿದ್ದೀನಿ ಒಂದು ತೋಟಕ್ಕೆ, ಒಂದು 4 ಎಕರೆಗೆ ಒಂದು ತೋಟಕ್ಕೆ ಹುರುಳಿ ಹಾಕಿದ್ದೀನಿ, ಅದನ್ನ ಹಾಗೆ ಮಲ್ಚಿಂಗ್ ಮಾಡ್ತೀನಿ ನಾನು. ಚೆನ್ನಾಗಿ ಕಾಯಿ ಬಂತು ಇದು ಮಾಡ್ತು ತಗೋತೀನಿ, ಇಲ್ಲ ಅಂತಂದ್ರೆ ಗೊಬ್ಬರ ಗಿಡಕ್ಕೆ ನಾನು ಮಾಡ್ತೀನಿ ಸರ್. ತರಕಾರಿಗಳೆಲ್ಲ ಹಾಕಿರ್ತೀನಿ, ತರಕಾರಿಗಳಿಗಾದ್ರೂ ಅಷ್ಟೇ ಸರ್ ಎಲ್ಲದನ್ನ. ಆಮೇಲೆ ನುಗ್ಗೆ ಹಾಕಿರ್ತಿದ್ದೀನಿ, ಆಮೇಲೆ ತೊಗರಿ ಹಾಕಿರ್ತೀನಿ, ಈ ತರ ಒಂದೊಂದು ಬೆಳೆ ಒಂದೊಂದು ಬೆಳೆ ಮಾಡ್ಕೊತ ಬರ್ತಿರ್ತೀನಿ. ಸಾವಯವದಲ್ಲಿ ಈ ತರ ಹಸಿರೆಲ್ಲ ಗೊಬ್ಬರಗಳೆಲ್ಲ ಮಲ್ಚ್ ಮಾಡಿ ಅಲ್ಲೇ ಭೂಮಿ ಫಲವತ್ತತೆ ಮಾಡ್ತೀರಾ? ಸರಿ, ಈ ಕೀಟ ರೋಗಗಳು ಕಂಡು ಬಂದಾಗ ಈ ಸಾವಯವದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ನಾನು ಕೀಟ ನನಗೆ ರೋಗ ಬಾಧೆ ಅನ್ನೋದು ನನಗೆ ನಮ್ಮ ತೋಟದಲ್ಲಿ ನನಗೆ ಅನಿಸಿಲ್ಲ ಸರ್. ಹಾಗಾಗಿ ಆಮೇಲೆ ಆ ಥರದ್ದು ಹುಳಿ ಮಜ್ಜಿಗೆ ಇರುತ್ತೆ, ಹುಳಿ ಮಜ್ಜಿಗೆದು ಮಾಡ್ತೀನಿ. ಆಮೇಲೆ ಇದ್ರದ್ದು ಕೃಪ ಮಾಡ್ತಾರಲ್ಲ ಆ ಥರದ್ದೆಲ್ಲ ಮಾಡ್ಕೊಂಡು ಸಿಂಪರಣೆ ಮಾಡ್ತಿರ್ತೀವಿ. ಆಮೇಲೆ ಬೇವಿನೆಣ್ಣೆ ಆ ಥರದ್ದೆಲ್ಲ ಸ್ವಲ್ಪ ಮಾಡ್ತಾ ಇರ್ತೀವಿ ಸರ್. ಡಿಕಂಪೋಸರ್ ಎಲ್ಲ ಆದ್ರೂ ಅಷ್ಟೇ, ಅದು ನಾನು ತಿಪ್ಪೆಗಾದರೂ ಮಾಡ್ತೀನಿ, ಆಮೇಲೆ ಹೊಲಕ್ಕಾದ್ರೂ ನೆಲಕ್ಕೆ ಸ್ಪ್ರೇ ಮಾಡಿಬಿಡ್ತೀನಿ ಸರ್ ನಾನು ಆ ಥರದ್ದೆಲ್ಲ. ಅದೇ ಕೂಲಿಯರ್ದು ಬಳಕೆ ಕಡಿಮೆ ನಮ್ಮ ತೋಟದಲ್ಲಿ. ಈಗ ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಈ ತರಕಾರಿ ಬೆಳಿತೀವಿ ಅಂತಂದ್ರೆ ಏನೇನು ತರಕಾರಿ ಬೆಳಿತೀರಾ ಮೇಡಮ್? ತರಕಾರಿ, ಬದನೆ, ಮೆಣಸು, ಆಮೇಲೆ ಹೀರೆ, ಸೌತೆ, ಈ ತರದ ಮನೆಗೆ ಉಪಯೋಗ ಅಂತದ ತರಕಾರಿ ಎಲ್ಲ ಮೂಲಂಗಿ ಹಿಡಿದು ಎಲ್ಲ ಮಾಡ್ತೇವೆ ಸರ್, ಹಾಕ್ತೀವಿ ಸರ್. ಅಂದ್ರೆ ಮನೆಗೆ ಉಪಯೋಗಿಸಕ್ ಮಾತ್ರ ಬೆಳಿತೀರ ಅಥವಾ ಅದನ್ನ ಮಾರಾಟ ಮಾಡ್ತೀರ? ಅದನ್ನ ಮಾರಾಟ ಮಾಡ್ಲಿಕ್ಕೂ ಬೆಳಿತೀವಿ ಸರ್, ಮಾರಾಟ ಮಾಡ್ಲಿಕ್ಕೂ ಬೆಳಿತೀವಿ ಸರ್. ಅಂದ್ರೆ ಈ ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಬೆಳಿತಾ ಇದ್ರೆ? ಹೌದು, ಅಂತರ ಬೆಳೆಯಾಗಿ. ಆಮೇಲೆ ಹೂವು ಹಾಕಿದ್ದೆ ಸರ್ ನಾನು, ಅದು ಸುಗಂಧರಾಜದ ಹೂವು, ತೋಟನು ಚೆನ್ನಾಗಿರ್ತದೆ. ದಿನಾನು ನಾನು ಹೋಗ್ತಿದ್ದೆ, ಬೆಳಗ್ಗೆ 5:30 ಎದ್ದು ಹೂ ಹರಲಿಕ್ಕೆ ಹೋದೆ ಅಂತಂದ್ರೆ ಆರೋಗ್ಯನೂ ಸರಿ ಇರ್ತಿತ್ತು, 8 ಗಂಟೆ ಬಸ್ಸಿಗೆ ಇಡ್ಬೇಕಾಗ್ತಿತ್ತು. ಆ ಥರ ನಾನು ಬೆಳಗ್ಗೆ ಬೇಗ ಹೋಗಿ ಹೂ ಹರ್ಕೊಂಡು ತಗೊಂಡು ಬಂದು ಇಡ್ತಿದ್ದೆ, ಹೂವಿಂದು ಆದಾಯನೂ ಆಗ್ತಿತ್ತು, ನನ್ನ ಆರೋಗ್ಯನೂ ಸರಿ ಇರ್ತಿತ್ತು. ನಾನು ಆಮೇಲೆ ಒಂದು ಗಿಡ ಯಾವ್ದಾರು ಹೋಗಿದೆ ಅಂತಂದ್ರೆ ನನಗೆ ಗೊತ್ತಾಗ್ತಾ ಇತ್ತು ದಿನ ಬೆಳಗ್ಗೆ ಹೋದ್ರೆ ಆ ಥರದ್ದೆಲ್ಲ. ಹಾಗೆ ಈ ಅಡಿಕೆ ಒಂದು ತೋಟದ ನೆರಳಿನಲ್ಲಿ ಈ ಥರ ತರಕಾರಿ ಬೆಳೆಗಳೆಲ್ಲ ಬೆಳಿಬೋದಾ? ಗಿಡ ಸಣ್ಣವಿದ್ದ 4-5 ವರ್ಷದ ತನಕ ನಾನು ಬೆಳಿತೀನಿ ಸರ್. ಆಮೇಲೆ ಸ್ವಲ್ಪ ಕಡಿಮೆ ತೋಟ ಇದ್ರದ್ದು ನುಗ್ಗೆ ಆ ಟೈಪ್ದೆಲ್ಲ ಅರುಗಲ್ಲ ಹಾಕಿ ಇದು ಮಾಡ್ತೀನಿ. 5 ವರ್ಷದ ತನಕ ಸ್ವಲ್ಪ ಗಿಡ ಚಿಕ್ಕದಿರುತ್ತಲ್ಲ ಅದ್ರ ಒಳಗಡೆ ಎಲ್ಲ ಮಾಡ್ತೀನಿ ಸರ್ ನಾನು. ದೊಡ್ಡ ಗಿಡಗಳಾದಾಗ ಈ ಸಾಂಬಾರು ಪದಾರ್ಥ ಬೇರೆ ತರದ ದೊಡ್ಡ ಗಿಡಗಳಾದಾಗ ಈ ತರ ಹಸಿರೆಲ್ಲ ಮುಚ್ಚಿಗೆ ಹಾಕಿ ಮಾಡ್ತೀನಿ ಸರ್. ಇನ್ನೆಲ್ಲ ಇದು ಕಾಳುಮೆಣಸು ಎಲ್ಲ ಮನೆ ಪೂರ್ತಕ್ ಬಹಳ ಇತ್ತು ಸರ್, ತ್ಯಾಗದ ಗಿಡ, ಆಮೇಲೆ ತೆಂಗಿನ ಗಿಡಕ್ಕೆಲ್ಲ ಹಬ್ಬಿಸಿದ್ದೆ. ಆದ್ರೆ ಅದೇನಾಯ್ತು, ಮರ ಹತ್ತಿ ಕಾಯಿ ಕೆಡುವರದ್ದು ಆಗ್ತದಲ್ವಾ, ಹಾಗಾಗಿ ಗಿಡ ಹೋಗಿದೆ. ಈಗ ಮನೆ ಇದಕ್ಕೆ ಆಗ್ತದೆ ಸರ್, ಅದರಲ್ಲೆಲ್ಲ ಬೆಟ್ಟದ ನೆಲ್ಲಿಕಾಯಿ ಇದಾವೆ, ಆ ಥರ ಒಟ್ಟು ಮನೆಗೆ ಉಪಯೋಗ ಆಗುವಂಥದ್ದೆಲ್ಲ ಸ್ವಲ್ಪ ತೋಟದಲ್ಲೆಲ್ಲ ಹಾಕೊಂಡಿದ್ದೀವಿ ಸರ್. ಹಾಗಿದ್ರೆ ತರಕಾರಿ ಬೆಳೆತಾರಲ್ಲ, ಇದು ಲಾಭ ತಂದು ಕೊಡ್ತಾ ಇದೆಯಾ ನಿಮಗೆ ಸರ್? ತರಕಾರಿ ಲಾಭ ಇದೆ ಸರ್, ಮಾಡಿದ್ರೆ ಲಾಭ ಇದೆ ಸರ್. ಅದೆಲ್ಲೇ ನಿಮ್ಮೂರಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಏನಾದರೂ ಸಂತೆಗಳಿಗೆ ತಗೊಂಡೋಗ್ತಾರೆ? ಇಲ್ಲಿ ಸಂತೆಗೆ ನಾನು ಎಲ್ಲರೂ ಸರ್ APMC ಮಾರುಕಟ್ಟೆಗೆ ಕಳಿಸ್ತಿದ್ದೆ, ಹರಿಹರದ ಮಾರುಕಟ್ಟೆಗೆ ನಾನು ಅಲ್ಲಿಗೆ ಕಳಿಸ್ತಾ ಇದ್ದೆ ಸರ್. ಬಾಕ್ಸ್ಗಳ ಗಂಟೆ ಮಾಡಿ ಅವರೇ ಬಂದು ಆಟೋದವ್ರಿಗೆ ಹೇಳ್ತಿದ್ದೆ ನಾನು, ಅವ್ರು ಬಂದು ಹಾಕೊಂಡೋಗಿ ಅಲ್ಲಿ ಮಾರಾಟ ಮಾಡಿ ಬಿಲ್ ತಂದು ಕೊಡೋರು. ಈಗ ನೀವು ಮಹಿಳೆಯಾಗಿ ತೋಟನು ಈ ತರಕಾರಿ ಇದೆಲ್ಲ ಬೇರೆ ಬೇರೆ ಎಲ್ಲವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗಲ್ವಾ? ಕಷ್ಟ ಆಯ್ತು ಅಂದ್ರೆ ಅವಾಗ ಅದೇ ಹೇಳಿದ್ನಲ್ಲ, ನನ್ನ ಮಕ್ಕಳು ಚಿಕ್ಕವರಿದ್ರು, ಅಜ್ಜಿ ನನ್ನ ಮನೆಯವರು ಅಡ್ಡಾಡಂಗಿದ್ದಿಲ್ಲ, ಪ್ಯಾರಾಲಿಸಿಸ್ ಆಗಿತ್ತು ಅವ್ರಿಗೆ, ಹಾಗಾಗಿ ನಾನು ಮಾಡಲೇಬೇಕಾಗಿತ್ತು. ಆ ಒಂದು ಕರ್ತವ್ಯದಿಂದ ನಾನು ಯಾಕಂದ್ರೆ ನನ್ನ ಮಕ್ಕಳು ದೊಡ್ಡವ್ರು ಮಾಡಬೇಕಾಗಿತ್ತು, ನನ್ನ ಯಜಮಾನರು ನೋಡ್ಕೋಬೇಕಾಗಿತ್ತು, ನಮ್ಮ ಅಜ್ಜಿ ನೋಡಬೇಕಾಗಿತ್ತು, ಅವ್ರು ಯಾರು ಹೊಲಕ್ಕೆ ಬಂದು ಮಾಡೋಂಥ ಸ್ಥಿತಿಯಲ್ಲಿ ಇದ್ದಿಲ್ಲ. ಹಾಗಾಗಿ ನಾನು ಕಷ್ಟ ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದೀನಿ ಸರ್. ಅನಿವಾರ್ಯವಾಗಿ ನಾನು ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದೀನಿ ಸರ್. ನೆಮ್ಮದಿದೆ, ನೆಮ್ಮದಿದೆ. ಮತ್ತೆ ಇದ್ರ ಜೊತೆ ಭತ್ತನ ಬೆಳಿತೀರಾ? ಹೌದು ಸರ್, ಭತ್ತನ ಒಂದು 3 ಎಕರೆ ಹಾಕ್ತೀನಿ ಸರ್, ಭತ್ತನ ಹಾಕ್ತೀನಿ ಸರ್. ಯಾವ ತಳಿ ಭತ್ತ ಬೆಳಿತಾ ಇದ್ರ? ಆರ್ಎನ್ಆರು, ಶ್ರೀರಾಮು, ಆಮೇಲೆ ಮಾಮೂಲ್ ಸೋನ, ಈ ತರದ. ಆ ಒಂದು ಸೀಸನ್ಗೆ 6-6 ತಿಂಗಳಿಗೆ ನಮ್ಗೆ ಯಾವ ತರ ಭತ್ತ ಬೇಕು ಅಂತ ಅನ್ಸುತ್ತ ಒಂದೇ ತರ ಭತ್ತ ಹಚ್ಚಲ್ಲ, ಬೇರೆ ಬೇರೆ ತರದ ಹಾಕ್ತೀವಿ ಸರ್. ಮಾಮೂಲ್ ಸೋನ ಆ ತರದೆಲ್ಲ ಹಾಕ್ತೀವಿ ಸರ್. ನೀರು ಅಂದ್ರೆ ಎಲ್ಲ ನಿಮ್ಗೆ ಡ್ಯಾಮ್ ನೀರು ಏನಾದ್ರೂ ಸಿಗ್ತಾ ಇದೆಯಾ? ಹೌದು, ನೀರಾವರಿ ಡ್ಯಾಮ್ ನೀರು ಇದೆ, ಆಮೇಲೆ ಬೋರ್ ಇದೆ ಸರ್. ಬೋರಿಂದನೂ ಅಡಿಕೆ ತೋಟಕ್ಕೆ ಪೈಪ್ ಲೈನ್ ಮಾಡ್ಕೊಂಡಿದ್ದೀನಿ. ಅದು ನೀರಾವರಿ ನೀರು ಏನಾದ್ರು ಇಲ್ದಿದ್ದ ಬೋರ್ ನೀರನ್ನು ಇದು ಅಳವಡಿಸ್ಕೊಂಡು ಮಾಡ್ಕೋತೀನಿ ಸರ್. ಭತ್ತ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಮೇಡಮ್? ಹೌದು ಸರ್, ಭತ್ತನು ಚೆನ್ನಾಗಿ ಇಳುವರಿ ಬರ್ತದೆ ಸರ್, ಅಂತ ತೊಂದ್ರೆ ಇಲ್ಲ. ಅದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತಾರೆ ಭತ್ತನ? ಭತ್ತ ಎಲ್ಲ ಇದು ದಲ್ಲಾಳಿಗಳು ಬರ್ತಾರಲ್ಲ, ವ್ಯಾಪಾರಸ್ಥರು ಬರ್ತಾರಲ್ಲ, ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಈಗ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಭತ್ತ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತಾ ನಿಮ್ಗೆ? ಹೌದು, ಭತ್ತ ಜಾಸ್ತಿ ಖರ್ಚೆ, ಯಾಕಂದ್ರೆ ದಿನಾನು ನೀರ್ ನಿಲ್ಸ್ಬೇಕು, ಇದು ಮಾಡ್ಬೇಕು. ತೋಟಗಳದಾದ್ರೆ ಕಡಿಮೆ, ಆಮೇಲೆ ಭೂಮಿ ಚೆನ್ನಾಗಿದಿರ್ತದೆ. ಇದು ಭತ್ತ ಮಾಡೋದ್ರಿಂದ ಭೂಮಿ ಹಾಳಾಗ್ತದೆ, ಯಾಕಂದ್ರೆ ಗೊಬ್ಬರ ಹಾಕು, ಕಳೆ ತೆಗಿ, ರೊಳ್ಳಿಗೆ ನೀರ್ ಕಟ್ಟು ಮಾಡು, ಉಸಿರುಗಟ್ಟಿದಂಗೆ ಆಗ್ತದೆ ಭೂಮಿಗೆ. ಹಾಗಾಗಿ ತೋಟಗಳು ಮಾಡಿದೆ ಚೆನ್ನಾಗಿ. ಇದ್ರ ಜೊತೆ ಏನಾದ್ರೂ ಉಪಕಸಬುಗಳು ಅಳವಡಿಸಿಕೊಂಡಿದ್ರ ಮೇಡಮ್? ಹೈನುಗಾರಿಕೆ ಮಾಡ್ತಾ ಇದ್ದೆ ಸರ್, ಮೊಲ ಸಾಕಾಣಿಕೆ ಮಾಡಿದ್ದೆ, ಪಪ್ಪಾಯಿ ಹಾಕಿದ್ದೆ ನಾನು, ಈ ತರದೆಲ್ಲ ಉಪ ಬೆಳೆಗಳೆಲ್ಲ ಮಾಡ್ಕೊತ ಬರ್ತಾ ಇದ್ದೀನಿ ಸರ್. ಹೈನುದ್ರಂತ ಮಾಡಿದ ಕೋಳಿ ಸಾಕೊಂಡಿದ್ದೆ, ಎಲ್ಲದನ್ನ ಮಾಡ್ತಾ ಬರ್ತಾ ಇದ್ದೀನಿ ಸರ್. ಹೈನುಗಾರಿಕೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಿಮ್ಗೆ? ಈಗ ಜಮೀನಿಗೆ ಗೊಬ್ಬರ ಆಗುತ್ತೆ, ಜಮೀನಿಗೆ ಗೊಬ್ಬರ ಆಗುತ್ತೆ ಸರ್, ನಮ್ಗೆ ಹಾಲಾಗ್ತದೆ, ಆಮೇಲೆ ಮನೆಯಲ್ಲಿ ಒಂದು ಮಕ್ಳಿಗೆ ಒಂದು ದುಡಿಮೆ ಸಿಕ್ಕಂಗೆ ಆಗ್ತದೆ ಅಲ್ವಾ. ಹಾಗಾಗಿ ಹೈನುಗಾರಿಕೆನೂ ಮಾಡ್ತಾ ಇದ್ದೆ ಸರ್. ಆಮೇಲೆ ನಮಗೆ ಸಗಣಿ ಗೊಬ್ಬರ, ಈಗ ಒಂದು ಲೋಡ್ ತಗೋಬೇಕು ಅಂದ್ರೆ 8,000 ರೂಪಾಯಿ ಇದೆ, ಅದು ಉಳಿತು. ಆಮೇಲೆ 6 ತಿಂಗಳಿಗೊಮ್ಮೆ ನಾನು ಏನ್ ಮಾಡ್ತೀನಿ, ಕುರಿ ತರಿಸ್ತೀನಿ ತಿಂಗಳಗಂಟ್ಲೆ. ಹಾಗಾಗಿ ನಾನು ಸ್ವಲ್ಪ ಬೇರೆ ಗೊಬ್ಬರಗಳದ್ದು ಕಡಿಮೆ ಇದು ಮಾಡ್ತಾ ಇರ್ತೀನಿ ಸರ್. ಅಂದ್ರೆ ಕುರಿ ಮಂದೆ ಬಿಡಿಸ್ತೀರ? ಹೌದು, ಕುರಿ ತಿಂಗಳಗಂಟ್ಲೆ ತರಿಸ್ತೀನಿ. ಒಂದೊಂದು ತೋಟಗಳಿಗೆ ಒಂದೊಂದು ತಿಂಗಳ ತನಕ 20 ದಿನ 25 ದಿನ ನಮ್ಗೆ ಅನುಕೂಲ ಹೇಗಿದಾಗ್ತದ ಆರ್ಧ ಹಾಗೆ ತರಬಿಸ್ತೀನಿ. ಎಷ್ಟು ಖರ್ಚು ಬರುತ್ತೆ ಮೇಡಮ್ ಈ ಕುರಿ ತರಬಿಸೋದಕ್ಕೆ? ಅದು ಕುರಿ ಹಿಂಡ್ ಮೇಲೆ ಹೋಗ್ತದೆ ಸರ್. ಒಂದೊಂದು ಒಬ್ಬರು 500 ರೂಪಾಯಿಗೂ ತರುಪ್ತಾರೆ, ಒಬ್ರು 1,000 ರೂಪಾಯಿ ತರುಪ್ತಾರೆ, ಆ ತರ. ಅದು ಹಿಂಡ್ ಕುರಿಗಳು ನೋಡಿ ನಾವು ದುಡ್ಡು ಕೊಡೋದು. ಅಂದ್ರೆ ಒಂದ್ ದಿವಸಕ್ಕೆ 500-1,000 ರೂಪಾಯಿ ತಗೊಂಡ್ತಾರೆ? 1,000 ರೂಪಾಯಿ ತನಕ, 1,500 ತನಕ ಕೊಟ್ಟಿದ್ದೀನಿ ಸರ್. ನಾನು ಒಂದು ದಿನಕ್ಕೆ 1,500 ರೂಪಾಯಿ ತಂಗು ಕೊಟ್ಟು ನಾ ತರ್ಪಿಸ್ಕೊಂಡಿದ್ದೀನಿ ಸರ್. ಈ ತೋಟದಲ್ಲಿ ಕುರಿ ಮಂದೆ ಬಿಡಿಸೋದ್ರಿಂದ ಯಾವ ರೀತಿ ಅನುಕೂಲ ಅಂತೀರ? ಕುರಿಗಳು ಅಲ್ಲೇ ಹಿಕ್ಕೆ ಹಾಕ್ತದೆ, ಉಚ್ಚಿ ಹೋಗ್ತದೆ, ಭೂಮಿ ಸರಾಗವಾಗಿ ಹೋಗ್ತದೆ. ನಾವು ಈಗ ಕಲ್ಟಿವೇಶನ್ ಮಾಡಿ ಅದನ್ನ ತಗೊಂಡ್ ಬಂದು ಹಾಕೋದಕ್ಕಿಂತ ನಿಜ ಭೂಮಿ ನೇರವಾಗಿ ಹೋಗ್ತದೆ. ಆಮೇಲೆ ನಾನು ಒಂದು ದಿನ ಯಾವಾಗಾದ್ರೂ ಬಹಳ ವರ್ಷಕ್ಕೊಮ್ಮೆ ಕಲ್ಟಿವೇಶನ್ ತರಕ್ಕೆ ತಿರುಗಿದ್ರೆ ಭೂಮಿಯಲ್ಲಿ ಹೋಗಿರ್ತದಲ್ಲ, ನಮ್ಗೇನ್ ತೊಂದರೆ ಇದಾಗೋದಿಲ್ಲ. ಅದೇ ನಾವು ಹೊರಗಡೆಯಿಂದ ಗೊಬ್ಬರ ಕೊಂಡ್ಕೋಬೇಕಂದ್ರೆ ನೀವು ಹೇಳಿದಂಗೆ 8,000 ರೂಪಾಯಿ ಕೊಟ್ಟು, ಮತ್ತೆ ಅದು ಏರಾಟಕ್ಕೆ ಖರ್ಚು, ಅದನ್ನು ಹಾಕೋದು, ಕೂಲಿಯರ್ದು ಖರ್ಚು ಎಲ್ಲ ಇದಾಗ್ತದೆ. ಹಾಗಾಗಿ ನಾನು ತಿಂಗಳ 6 ತಿಂಗಳಿಗೆ ಒಂದು ತಿಂಗಳ ತನಕ ಕುರಿ ತರ್ಸ್ಕೊಂಡ್ರೆ ನನಗೇನು ಇದು ಆಗೋದಿಲ್ಲ. ಆದ್ರೂ ಅಕಸ್ಮಾತ್ ಬೇಕು ಅಂತಂದ್ರೆ ಸಗಣಿ ಗೊಬ್ಬರ ಹೆರ್ಸ್ಕೊತೀನಿ ಸರ್. ನಮ್ದೇ ಮನೆದು ಆಗ್ತದೆ, ಇದು ಮಾಡ್ಕೊತೀನಿ ಸರ್. ಈ ಜೀವಾಮೃತ ಬೇರೆ ಬೇರೆ ಇವನ್ನೆಲ್ಲ ಏನಾದ್ರು ಮಾಡ್ತಾರೆ? ಜೀವಾಮೃತ ಡಿಕಂಪೋಸರ್ ಮಾಡ್ತೀವಿ, ಕರುವಿನ ಗೊಬ್ಬರ ಮಾಡ್ತೀವಿ ಸರ್. ಈಗೂ ಇದೆ ಸರ್, ಮಾಡ್ತಾ ಇರ್ತೀವಿ. ಡಿಕಂಪೋಸರ್ ತಗೊಂಡ್ ಬಂದು ಸ್ವಲ್ಪ ಅದಕ್ಕೆ ಬೆಲ್ಲ ನೀರು ಅದೆಲ್ಲ ಹಾಕಿ ಡ್ರಮ್ಗಳಲ್ಲಿ ಒಂದು ವಾರ ತಂಗ ಕಳೆ ಹಾಕಿ ಆಮೇಲೆ ಗಿಡಗಳಿಗೆ ಸ್ಪ್ರೇ ಮಾಡಿಸಿ ಬರ್ತೀವಿ ಸರ್. ಗಿಡ ಅಡಿಕೆ ತೋಟಕ್ಕೆ, ತೆಂಗಿನ ಗಿಡಗಳಿಗೆ, ಅದಕ್ಕೆಲ್ಲ ಮಾಡ್ತೀವಿ ಸರ್. ಈ ಜೀವಾಮೃತ ಡಿಕಂಪೋಸರ್ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ಯಾವ ರೀತಿ ಬದಲಾವಣೆ ಕಂಡಿದ್ರೆ ನಿಮ್ ತೋಟದಲ್ಲಿ? ಬದಲಾವಣೆ ಅಂತಂದ್ರೆ ಈಗ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಒಂಥರ ಹಳದಿ ಆ ತರ ಒಂಥರ ರೋಗ ಹೆಚ್ಚಿಗೆ ಗಿಡ, ಇದರಿಂದ ಒಂದು ಹಸಿರು ಚೆನ್ನಾಗಿರ್ತದೆ. ಹಸಿರು ಅಂದ್ರೆ ಕಪ್ ಹಸಿರು ಟೈಪ್ ಗಿಡಗಳು ಇರ್ತದೆ, ಅದು ಚೇಂಜಸ್ ಗೊತ್ತಾಗ್ಬಿಡ್ತದೆ ಸರ್. ಚೇಂಜಸ್ ಎಂತ ಒಬ್ಬ ರೈತನಿಗಾದ್ರೂ ಸಣ್ಣ ಗೊತ್ತಾಗ್ತದೆ, ಇದು ಯಾವ ತರ ಇದೆ, ಹಳದಿ ಕಾಣ್ತದೆ, ಇದು ಹಸಿರು ಕಾಣ್ತದೆ, ಈ ತರ ಎಲ್ಲ ಗೊತ್ತಾಗ್ತದೆ ಅಂತ ಹೇಳಿ. ಇತ್ತೀಚೆಗೆ ಈ ತರ ಸಾವಯವ ಕೃಷಿ ಅಳವಡಿಸಿಕೊಂಡ ರೈತರು ತುಂಬಾ ಕಡಿಮೆ. ಬಿಡಪ್ಪ ಅಂಗಡಿಯಲ್ಲಿ ಸಿಗುತ್ತೆ ಗೊಬ್ಬರ, ಒಂದ್ 2-3 ಮೂಟೆ ತಂದು ಹಾಕ್ಬಿಡೋಣ ಅನ್ನಂತ ರೈತರು, ಅಂತದ್ರಲ್ಲಿ ಈ ರಾಸಾಯನಿಕ ಕೃಷಿ ಮಾಡಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ರಾಸಾಯನಿಕ ಕೃಷಿ ಮಾಡ್ಲಿಕ್ಕೆ ಅಂತಂದ್ರೆ ಹಸಿರೆಲೆ ಗೊಬ್ಬರಗಳು ಮಾಡಿದ್ರೆ ಚೆನ್ನಾಗಿ ಸರ್. ಯಾಕೆಂದ್ರೆ ಭೂಮಿ ನಾವು ಈಗ ಉಳಿಯೋದ್ ನೋಡ್ಬೇಕು. ಈಗ ನಾವು ಅಷ್ಟೇ, ನಾವು ಬೆಳ್ಕೊಂಡು ತಿಂದು ಹೋಗ್ಬಾರ್ದು, ಮುಂದಿನ ಪೀಳಿಗೆಗೂ ನಾವು ಬಿಡ್ಬೇಕು ಮಕ್ಕಳಿಗೆ. ಈಗ ಭೂಮಿ ಚೆನ್ನಾಗಿತ್ತು ಅಂತಂದ್ರೆ ಆ ಮಕ್ಕಳು ಬೆಳ್ಕೊಂಡು ಇದ್ ಮಾಡ್ತಾರೆ. ಹಾಗಾಗಿ ನಾವು ನಮ್ದಷ್ಟೇ ನೋಡ್ಕೊಳ್ದಂಗೆ ಮುಂದಿನ ಪೀಳಿಗೆನು ನೋಡ್ಕೊಂಡು ಭೂಮಿನ ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಂಡು ಈ ರಾಸಾಯನಿಕ ತಂದು ಹಾಕೋದು ಕಡಿಮೆ ಮಾಡ್ಕೊಂಡು ನಾವು ಇದ್ ಮಾಡ್ಬೇಕು ಅಂತ ಹೇಳ್ತೀನಿ ಸರ್. ಈ ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ಮೇಳಗಳಾಗಿರ್ಬೋದು ಅಥವಾ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದಾಗಿರ್ಬೋದು, ಕೃಷಿ ಸಂಬಂಧಿತ ಯಾವುದೇ ಕಾರ್ಯಕ್ರಮಗಳಲ್ಲಾದ್ರೂ ಭಾಗವಹಿಸ್ತಾ ಇರ್ತಾರ? ಹೌದು ಸರ್, ನನಗೆ ಸಂಪನ್ಮೂಲ ವ್ಯಕ್ತಿಯಾಗಿ ತೋಟಗಾರಿಕೆ ಕರೀತಾ ಇರ್ತಾರೆ. ನಾನಲ್ಲಿ ಜ್ಯೂಸು ಜಾಮು ಮಾಡೋ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇರ್ತೀನಿ ಸರ್. ಮನೆಯಲ್ಲೂ ಮಾಡ್ತಿರ್ತೀನಿ, ಆಮೇಲೆ ಬಿಡುವಿದ್ದ ಟೈಮಲ್ಲೆಲ್ಲ ನಾನು ಟೈಲರಿಂಗ್ ಮಾಡ್ತೀನಿ, ಆಮೇಲೆ ಸೀರೆ ಕುಚ್ಚುಗಳು ಹಾಕ್ಕೊಡೋದು ಅಂದ್ರೆ ನನ್ನ ಇದಕ್ಕೆ ನಾನು ಒಂದು ಮಾಡ್ಕೊತಾ ಹೋಗ್ತಿರ್ತೀನಿ ಸರ್. ಆಮೇಲೆ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ, ವೇಮನ ಮಠ, ಆಮೇಲೆ GKVK ಅದರಲ್ಲಿ, ಈ ತರ ಎಲ್ಲ ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ. ರೈತ ಜಿಲ್ಲಾ ಅತ್ಯುತ್ತಮ ರೈತ ಮಹಿಳೆ ಇದರದ್ದೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ನೀವು ಈ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ತಿನಿಸುಗಳೆಲ್ಲ ಮಾಡ್ತೀರಾ? ಅಂದ್ರೆ ಅದೇ ಜ್ಯೂಸ್ ಜಾಮ್ ಎಲ್ಲ ಮಾಡ್ತೀನಿ ಸರ್. ಈಗ ಅದೇ ಉಪ್ಪಿನಕಾಯಿ ಆ ಥರದ್ದೆಲ್ಲ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದೀನಿ ಸರ್. ದೆನ್ ಅದೇ ಹೇಳ್ತೀನಿ, ನಾವು ಒಬ್ಬಳು ಆಗ್ತೀನಲ್ವಾ, ಹಾಗಾಗಿ ನನಗೆ ಎಲ್ಲ ಕಡೆನು ಒಂದು ಸ್ವಲ್ಪ ಇದು ಒತ್ತಡಗಳು ಜಾಸ್ತಿ ಆಗ್ತದೆ, ವ್ಯವಹಾರದಿಂದನಾಗಲಿ ಮಕ್ಕಳ ಜವಾಬ್ದಾರಿ ಆಗಲಿ ಒಂದು ಸ್ವಲ್ಪ, ಹಾಗಾಗಿ ನನಗೆ ಒಂದು ಸ್ವಲ್ಪ ಇದಾಗ್ತದೆ. ಮಾಡ್ಬೇಕನ್ನೋದು ಖುಷಿ ಇದೆ ಈಗ, ಇನ್ಮೇಲೆ ಇನ್ನು ಬೇರೆ ಏನಾದರೂ ಮಾಡಬೇಕು ಅಂತಿದ್ದೀನಿ, ಇನ್ನು ಮುಂದೆ ಮಾಡ್ತೀನಿ ನಾನು ಅದನ್ನು. ಈಗ ಇಷ್ಟೊಂದೆಲ್ಲ 13 ಎಕರೆ ಜಮೀನು ನಿರ್ವಹಣೆ ಮಾಡ್ಕೊಂಡು ಈ ತರ ಉಪಕಸಗಳೆಲ್ಲ ನಿರ್ವಹಣೆ ಮಾಡ್ಕೊಂಡು ನಿಮ್ಗೆಲ್ಲ ಸಮಯ ಸಿಗುತ್ತಾ? ಸಿಗುತ್ತೆ, ಮಗನ ಜೊತೆಗಿದ್ದಾನೆ, ನನ್ನ ಮಗನ ನನ್ನ ಜೊತೆ ಮಾಡ್ತಾನೆ ಸರ್. ಈಗ ಫಸ್ಟ್ ಸಣ್ಣನಿದ್ದ, ಈಗ ದೊಡ್ಡನಾಗಿದ್ದಾನೆ, ಹಾಗಾಗಿ ನನಗೆ ಮಗನ ಸಪೋರ್ಟು ಇದೆ. ಮಗನೂ ಮಾಡ್ತಾನೆ ಹೈನುಗಾರಿಕೆದ್ರಲ್ಲೆಲ್ಲ, ಪಾಪ ಅವನು ಮಾಡ್ತಾನೆ, ನಾನು ಜೊತೆಗೆ ಕುಡ್ಕೊಂಡು ಮಾಡ್ತೀವಿ ಸರ್. ಮಗನೇನು ವಿದ್ಯಾಭ್ಯಾಸ ಕಳಿಸ್ಬೇಕಂತ ಅನಿಸ್ಲಿಲ್ಲ? ಮಗನ ವಿದ್ಯಾಭ್ಯಾಸ ಕಳಿಸಿದ್ದೆ ಸರ್, ಅವನು ಸೆಕೆಂಡ್ ಇಯರ್ ಇದ್ರ ತನಕನು ಹೊರಗಡೆ ಎಲ್ಲ ಇದ್ದು ಹೊರನಾಡು ಆ ಕಡೆ ಎಲ್ಲ ಇದ್ದು ಓದಿದ. ನಮ್ಮ ಮನೆಯವ್ರಿಗೆ ಅವಾಗ ಆರಾಮಿಲ್ದಂಗೆ ಆಯಿತು, ಅವನು ಸ್ವಲ್ಪ ಹೋಗ್ಲಿಕ್ಕೆ ಹಿಂದೇಟ್ ಹಾಕಿದ. ಮತ್ತೆ ಹಾಗಾಗಿ ನಾನು ನನ್ನ ಜೊತೆ ವ್ಯವಸಾಯ ಮಾಡಿಸ್ತಾನೆ. ಮಕ್ಕಳೆಲ್ಲ ಹೆಣ್ಮಕ್ಳದೆಲ್ಲ ವಿದ್ಯಾಭ್ಯಾಸ ಆಗಿದೆ, ಮದುವೆನೂ ಆಗಿದೆ. ಅದೇ ಹೇಳಿದ್ನಲ್ಲ, ನಾನು ನಮ್ಮ ಮನೆಯವ್ರು ಮಾಡೋಂಥ ಜವಾಬ್ದಾರಿಗಳೆಲ್ಲ ನನಗೆ ಬಿತ್ತು, ನಾನು ಆ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀನಿ, ಮಾಡಿದ್ದೀನಿ. ಅಂದ್ರೆ ಈಗ ಮಗ ವಯಸ್ಸಿಗೆ ಬಂದ್ಮೇಲೆ ನಿಮ್ಗೆ ಸ್ವಲ್ಪ ಆರಾಮ ಅನ್ಸುತ್ತಾ? ಹೌದು, ಮಗ ಬಂದ್ಮೇಲೆ ಜೊತೆಗೆ, ಯಾಕಂದ್ರೆ ನಾನು ಒಬ್ಳು ಮಾಡೋದಕ್ಕೂ ನನ್ನ ಮಗ ಸಹಕಾರ ಕೊಡೋದಕ್ಕೂ ಭಾಳ ಇದಾಗ್ತದೆ. ಹಾಗಾಗಿ ನನ್ನ ಮಗನಿಗೆ ನಾನು ಅವನೂ ಕಲಿಬೇಕು, ನನಗಿಂತ ಹೆಚ್ಚಿಗೆ ಅವನು ಮಾಡಬೇಕು, ಅವನಿಂದ 4 ಜನ ಬರಬೇಕು ಅಂತ ನಂಗೆ ಭಾಳ ಖುಷಿ. ಅದಕ್ಕಾಗಿ ಹಾಗಾಗಿ ನೀವು ಮಾಡಪ್ಪ, ನನ್ನ ಜೊತೆ ಇರ್ತೀನಿ ಹೇಗೆ ಅಂತ ಮಾಡಿಸ್ತಿರ್ತೀನಿ. ಈಗ ನಿಮ್ಗೆ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ, ಸಾಕಷ್ಟು ಜನ ಮಹಿಳೆಯರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಬಿಸಿಲಲ್ಲಿ ಮಾಡೋದು ಅನ್ನೋದೆಲ್ಲ ನಮ್ಮ ಕೈಲಿ ಆಗೋದಿಲ್ಲಪ್ಪ ಅಂತಾರೆ. ಅಂಥ ಮಹಿಳೆಯರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಹಂಗೆ ನೋಡಿದ್ರೆ ನಾನು ರೈತ ಮಹಿಳೆ ಅಲ್ಲ ನಾನು, ಯಾಕೆಂದರೆ ನಾನು ಬೆಳೆದಿದ್ದೆಲ್ಲ ಸಿಟಿಯಲ್ಲೇ ನಾನು. ಆದರೆ ಅದು ಹಿಂಗೆ ಅಜ್ಜಿ ಮನೆ ಅಂತ ಕೊಟ್ಟ ಮೇಲೆ ನನಗೆ ಅಲ್ಲಿ ಹಂಗೆ ಆದ್ಮೇಲೆ ನಾನು ನಿರ್ವಹಿಲ್ದೆ ಹೋಗಲೇಬೇಕಾಯ್ತು. ಹಾಗಾಗಿ 4 ಎಕರೆ ಬಾಳೆ ಹಾಕಿದ್ವಿ, ರಸಬಾಳೆನೇ. ರಸಬಾಳೆ ಹಾಕಿದರೆ ಅದರಲ್ಲಿ ಒಂದು ಫಲ ನಾವು ತಗೊಂಡಿಲ್ಲ ಸರ್. ಒಳ್ಳೆ ಫಲಕ್ಕೆ ಬಂದಿದ್ದಕ್ಕೂ ನಾನು ಆಸ್ಪತ್ರೆಯಲ್ಲಿ ಹೋಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಲ್ಲ, ಆಪರೇಷನ್ ಅದು ಇದು ಅಂತೆಲ್ಲ ಆದಾಗ ಬಂದು ನೋಡ್ತೀವಿ ಸರ್, ಒಂದು ಗಿಡದಡಿಗೆ ಏನೇನು ಹಣ್ಣಿನ ಗೊನೆ ಆಗಿದೆ ಅಲ್ಲಿ ಹಂಗಂಗೆ ತಿಂದು ಸಿಪ್ಪೆಗಳು ಹಾಕಿದ್ದಾರೆ. ನಾನು ಅವಾಗ ಎಷ್ಟು ರೋದನೆ ಪಟ್ಟಿದ್ದೀನಿ ಅಂತಂದ್ರೆ ನಮಗೆ ಗೊತ್ತಾಗ್ತದೆ ಸರ್. ಮುಂದೆ ಇನ್ನು ಬೇರೆ ಏನೇನು ನಿಮ್ಮ ಕೃಷಿಯಲ್ಲಿ ಬದಲಾವಣೆ ಮಾಡಬೇಕು ಅಥವಾ ಬೇರೆ ಏನೇನು ಯೋಜನೆಗಳು ಇಟ್ಕೊಂಡಿದ್ದೀರಾ ಮೇಡಮ್? ಸರ್, ಆದಷ್ಟು ಕೂಲಿಯವ್ರನ್ನ ಕಡಿಮೆ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ಕೂಲಿಯವರು ಸಿಗೋದಿಲ್ಲ, ಅವ್ರಿಗೆ ಅವ್ರು ಹೇಳಿದಷ್ಟು 500 ರೂಪಾಯಿ 600 ರೂಪಾಯಿ ಕೂಲಿ ಕೊಟ್ಟರು ಮಧ್ಯಾಹ್ನಕ್ಕೆ ಬರ್ತಾರೆ, ಮತ್ತೆ ಅವ್ರ ಊಟದ ಖರ್ಚು ಪ್ರತಿಯೊಂದು ಎಲ್ಲ ಲೆಕ್ಕ ಹಾಕಿದ್ರೆ ಅಲ್ಲೇ ಇದಾಗ. ಹಾಗಾಗಿ ನಾನು ಅವರು ಕೂಲಿಯವ್ರನ್ನ ಕಡಿಮೆ ಮಾಡಿಕೊಂಡು ಬೇರೆ ಮಿಷಿನರಿ ಸಾಮಾನುಗಳು ಅಂದ್ರೆ ಈಗೆಲ್ಲ ಬರ್ತಾ ಇದ್ರೆ ತಾಂತ್ರಿಕತೆ ಬಳಕೆ ಮಾಡಿಕೊಂಡು ಮಾಡಬೇಕು ಅಂತ ಅನ್ನೋದು ಇದ್ರು ಸರ್. ನಿಮ್ಮ ಕೃಷಿಯಲ್ಲಿ ಯಾವ್ಯಾವ ತರ ಯಂತ್ರೋಪಕರಣಗಳು ಉಪಯೋಗಿಸ್ತಾ ಇದ್ರ? ಸರ್, ನಾನು ಸಣ್ಣದು 9 ಟಿಲ್ಲರ್ ಇದೆ ಸರ್, ವೀಡ್ ಕಟ್ರ್ ಇದೆ, ಆ ಥರದ್ದೆಲ್ಲ ಇದು ಮಾಡ್ಕೋತೀನಿ ಸರ್. ಆಮೇಲೆ ಜೀವಾಮೃತ ಡ್ರಮ್ಗಳು ಮಾಡ್ಕೊಂಡಿದ್ದೀನಿ, ಎತ್ತಿನ ಗಾಡಿ ಇದೆ, ಆ ಥರದ್ದೆಲ್ಲ ಮಾಡ್ಕೊಂಡು ಮಾಡ್ಕೋತೀನಿ ಸರ್. ಜಮೀನಿಗೂ ಮನೆಗೂ ಹತ್ರ ಆಗುತ್ತಾ ಮೇಡಮ್? ಸರ್, ಜಮೀನಿಗೂ ಮನೆಗೂ ಸ್ವಲ್ಪ ದೂರ ಆಗ್ತದೆ ಸರ್. ನಾನು ಈಗ 1 ವರ್ಷದಿಂದ ಜಮೀನಲ್ಲೇ ಇದ್ದೀನಿ ನಾನು, ಜಮೀನ್ ಮನೆಯಲ್ಲೇ ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ದಿನಾನು 4-5 ಸತಿ ಹೋಗಿ ಬರ್ಬೇಕಾಗ್ತಿತ್ತು, ನಾನು ನನ್ನ ಮಗ ಇಬ್ಬರ ಹೋಗ್ಬೇಕಾಗ್ತಿತ್ತು, ಅಲ್ಲಿ ಹೋದ್ರೆ ಇಲ್ಲಿ ಮನೆಯಲ್ಲಿ ಇರ್ತಿದ್ದಿಲ್ಲ ಮನೆಯಲ್ಲಿ ಹಿಂಗೆ. ಹಾಗಾಗಿ ಒಂದು ಸ್ವಲ್ಪ ಬಾಯ್ದಾಗ್ತದಲ್ಲ, ಹಾಗಾಗಿ ತೋಟದಲ್ಲೇ ನಾನು ಮನೆ ಮಾಡಿಕೊಂಡು ಅಲ್ಲೇ ಇದ್ದೀನಿ ಸರ್. ನಾವು ಜಮೀನಲ್ಲಿ ಇದ್ದಾಗ ನಾವು ಸಾಕಷ್ಟು ಒಂದು ಟೈಮ್ ಉಳಿತಾಯ ಆಗ್ತದೆ ಸರ್, ಎದುರುಗಡೆ ಕಾಣ್ತದೆ ನೆಮ್ಮದಿ ಜೀವನ. ಅಲ್ಲಿ ತೋಟದಲ್ಲಿದ್ದರೆ ದಿನ ಹಸಿರು ನೋಡ್ತೀವಿ ಕಣ್ಣಿಗೆ ಒಂದು, ಆಮೇಲೆ ವಾತಾವರಣ ಆರೋಗ್ಯದಿಂದನೂ ದಿನ ನವಿಲು ಬರ್ತದೆ, ನವಿಲುಗಳು ಅಲ್ಲಿ ಅಡ್ಡಾಡೋದು ನೋಡ್ತೀವಿ ಒಂಥರ, ಅದು ನಮಗೆ ನಮ್ಮ ಜೀವನನೇ ನಮಗೆ ಚಂದ ಖುಷಿ ಅನಿಸುತ್ತೆ. ಪ್ರಕೃತಿ ಜೊತೆ ವಾಸ ಮಾಡಿದ್ರೆ ಅದು ಖುಷಿ ಅನಿಸುತ್ತೆ ಅಲ್ಲಿ. ಯಾವ ಟೆನ್ಷನ್ ಇರೋದಿಲ್ಲ, ಬೇಕಾಯ್ತು ಅಂದ್ರೆ ಟೈಮ್ ಇತ್ತ ಬೇಜಾರಾಯ್ತಾ ಎದ್ದು ಹೊಲಕ್ಕೆ ಒಂದ್ಸು ತರ್ಕೊಂಡು ಬಂದು ಮತ್ತೆ ಮನೇಲಿ ಇರ್ತೀವಿ. ಅಲ್ಲಿ ಮನೆಯಲ್ಲಿ ಊರ ಒಳಗಡೆ ಇದ್ವಿ ಅಂತಂದ್ರೆ ಅಲ್ಲಿಂದನೇ ಬಂದು ಹೋಗ್ಬೇಕಪ್ಪ ಅನ್ನೋದು ಒಂದು ಟೈಮ್ ಇರ್ತಿತ್ತು, ಒತ್ತಡ ಇರ್ತಿತ್ತು, ಮತ್ತೆ ಇದಾಗ್ತಿರ್ತಿತ್ತು. ಈಗ ಹಾಗಲ್ಲ, ಈಗ ಮನೆ ಹತ್ರನೇ ಎಲ್ಲ ನಮ್ದು ಮಿಷಿನರಿ ಸಾಮಾನುಗಳು ಒಂದ್ ಹತ್ರನೇ ಇರುತ್ತೆ, ನಮ್ ಕಣ್ಣೆದ್ರಿಗೆ ನಾವು ಒಂದ್ ಹತ್ರನೇ, ನಮ್ಗೆ ನೆಮ್ಮದಿ, ಟೈಮ್ ಉಳಿತಾಯ, ಎಲ್ಲದು ನೆಮ್ಮದಿ ಒಂದು ಜೀವನ. ಈಗ ಈ ಸಾವಯವ ಕೃಷಿ ಮಾಡ್ಬೇಕಂದ್ರೆ ನಾಟಿ ಹಸುಗಳ ಸಾಕಾಣಿಕೆ ಮಾಡ್ಬೇಕಂತಾರೆ, ನೀವೇನು ಮಿಶ್ರ ತಳಿಸುಗಳ ಸಾಕಾಣಿಕೆ ಮಾಡಿದ್ರೆ ನಾಟಿ ಹಸುಗಳ ಸಾಕಾಣಿಕೆ? ನಾಟಿ ಹಸುನು ಇದೆ ಸರ್, ಗಿರ್ ತಳಿಗಳು ಇದೆ, ಹೆಚ್ಚಪ್ ತಳಿಗಳು ಇದಾವೆ, ಆ ತರದೆಲ್ಲ ಮಿಶ್ರ ತಳಿಗಳು ಇದಾವೆ ಸರ್. ಇದಾವೆ ಸರ್, ಮಿಶ್ರ ತಳಿಗಳು ಇದಾವೆ. ಒಟ್ಟು ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ? ಈಗ ಒಂದು 8 ಇದಾವೆ ಸರ್. ಸರ್, 8 ಇದಾವೆ, 5 ಆಕಳ ಹಸುಗಳು ಹಾಲು ಕೊಡ್ತಾ ಇದಾವೆ ಸರ್. 1-2 ಆಕಳು ಮೊನ್ನೆ ಜೇನ್ ಕಡ್ದು ಒಂದು ತೀರ್ಕತ್ತು, ಇನ್ನೊಂದು ಗಬ್ಬಿದ್ದು ಅದು ಹುಳ ಮುಟ್ಟಿ ಇದಾಯ್ತು ಅಂತಂತಂದ್ರೆ 6 ತಿಂಗಳು ಗಬ್ಬಿತ್ತು ತೀರ್ಕೋತು. ಹಾಗಾಗಿ 1-5 ಆಕಳ ಹಾಲು ಕೊಡ್ತಾ ಇದೆ, 1-3 ಕರುಗಳು ಇದಾವೆ ಸರ್. ಈ ತರ ಏನಾದರೂ ಅನಿವಾರ್ಯವಾಗಿ ತೊಂದರೆ ಆದಾಗ ಅವಕ್ಕೆಲ್ಲ ವಿಮೆ ಮಾಡಿಸಿದ್ರೆ ಅನುಕೂಲ ಆಗತ್ತೆ ಅಂತ ಸಾಕಷ್ಟು ಪಶು ವೈದ್ಯಕೀಯ ಇಲಾಖೆಯವರೆಲ್ಲ ತಿಳಿಸ್ಕೊಡ್ತಾರೆ, ಈ ತರ ಯಾವುದು ನೀವು ಮಾಡಿಸಿರಲ್ವ? ಆಕಳಿಗೆಲ್ಲ ವಿಮೆ ಅದೆಲ್ಲ ಏನು ಮಾಡಿಸಿದ್ದಿಲ್ಲ ಸರ್. ಅಲ್ಲ, ಮಾಡಿಸಿದ್ರು ಸಹಿತ ಸಾಯಂಕಾಲ ತೀರಿರುತ್ತೆ ಅಂತ ತಿಳ್ಕೊಳ್ರಿ ಸರ್. ನಾವೀಗ ಡಾಕ್ಟರ್ನ ಅಷ್ಟೊತ್ತಿಗೆ ಅವ್ರು ಬರಲ್ಲ, ರಾತ್ರಿ ತಿರುಗಿ ಬೆಳಗ್ಗೆ ತನಕ ನಾವು ಅದು ಪಾಪ ಅದನ್ನಲ್ಲಿ ತಂಡಿಯಲ್ಲಿ ಹೊರಗಡೆ ಹೊಲದಲ್ಲಿ ಬಿಟ್ಟು ಅದನ್ನ ಒಬ್ಬರೇ ದುಡ್ಡು ಕೊಡ್ತಾರೇನೋ ಆಸೆಗೆ ಅದನ್ನ ನಾವು ಇದು ಮಾಡ್ಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ ಸರ್. ಹಾಗಾಗಿ ಅದು ಸಾಯಂಕಾಲನೇ ತಗೊಂಡ್ಬಂದು ಮಣ್ಣು ಮಾಡಿದ್ದು, ಜೆ ಸಿ ಪಿ ತಗೊಂಡ್ಬಂದು ಗುಂಡಿ ತೆಗೆದು ನಮ್ಮ ಹೊಲದಲ್ಲೇ ನನ್ನ ಮಣ್ಣು ಮುಚ್ಚಿಸ್ಕೊಂಡು ಇದು ಮಾಡಿದ್ದು. ಈಗ ಬೇರೆಯವರಂಗೆ ಆ ಕಡೆ ಎಲ್ಲರೂ ಚೆಲ್ಲೋದು, ದನಗಳು ನಾಯಿಗಳು ತಿನ್ನೋದು ಒಂಥರ ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸರ್. ಹಾಗಾಗಿ ಭೂಮಿಯಲ್ಲೇ ಇದು ಮಾಡಿದ್ದೀನಿ ಸರ್. ಹಾಲಾಕ್ಲಿಕ್ಕೆಲ್ಲ ನಿಮ್ಮೂರಲ್ಲಿ ಡೈರಿ ಇದೆಯಾ? ಹಾಂ, ಡೈರಿ ಇದೆ ಸರ್, ಡೈರಿ ಇದೆ. ನಮ್ಮ ಡೈರಿಯಲ್ಲೇ ನಾವು ಹೋಗಿ ಹಾಕಿ ಬರ್ತೀವಿ ಸರ್. ಹೌದು. ಈಗೆಲ್ಲ ಏನು ರೇಟ್ ಇದೆ ಮೇಡಮ್ ಹಾಲು? ಸರ್ ಫ್ಯಾಟ್ ಡಿಗ್ರಿ ಮೇಲೆ ಕೊಡ್ತಾರೆ ಸರ್, 25 ರೂಪಾಯಿದಿಂದ 30-32 ತನಕ ಹಾಕ್ತಾರೆ ಸರ್. ದೊಡ್ಡ ಡೈರಿ ಅಂತ ಈಗ ಒಂದು ಹೊಸದಾಗಿ ಮಾಡಿದ್ದಾರೆ, ಅದರಲ್ಲಿ ಈ ಡೈರಿಗಿಂತನೂ ಶಿವಮೊಗ್ಗ ಡೈರಿಗಿಂತನೂ ಆ ಡೈರಿಯಲ್ಲಿ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಡ್ತಾರೆ, ಅಂದರೆ ಫ್ಯಾಟ್ ಇರ್ತಾರೆ. ಅದೇ ಹಾಲು ಇಲ್ಲಿ ಫ್ಯಾಟ್ ಕಡಿಮೆ ಬರ್ತದೆ ಅಂತಾರೆ, ಅದೇ ದೊಡ್ಡ ಡೈರಿಯಲ್ಲಿ ಅದು ಫ್ಯಾಟ್ ಬರ್ತದೆ ಅಂತಾರೆ. ಅದು ಹೇಗೋ ಏನೋ ಗೊತ್ತಿಲ್ಲ ಸರ್, ಹಾಗಾಗ್ತದೆ ಅದಂತಂದು. ಈಗ ಈ ಮಿಶ್ರತಳಿಗಳು ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ನಾಟಿ ಹಸುಗಳಂಗೆಲ್ಲ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಹೆಚ್ಚಿನ ಹಾಲಿನ ಇಳುವರಿ ಪಡಲಿಕ್ಕೆ ಸಾಧ್ಯ. ಹಸಿ ಹುಲ್ ಕೊಡಬೇಕಾಗುತ್ತೆ, ಅದಕ್ಕೆ ಪ್ರತ್ಯೇಕವಾದ ಕೊಟ್ಟಿಗೆ ಇರಬೇಕಾಗತ್ತೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಅದು ಆ ಥರ ನಾವು ಮಾಡ್ಕೊಂಡಿದ್ದೀವಿ ಸರ್, ತೋಟದ ಮನೆಯಲ್ಲಿ ದನ ಕಟ್ಟಲಿಕ್ಕೆ ಅಂತಂದ ಮಾಡ್ಕೊಂಡಿದ್ವಿ. ನಾವು ಅಲ್ಲಿ ಹೋಗಿದ್ಮೇಲೆ ಮತ್ತೆ ಈಗ ಹೊರಗಡೆ ದನ ಕಟ್ಟಂಗೆ ಮಾಡ್ಕೊಂಡಿದ್ವಲ್ಲ ಸರ್, ಹಸಿರಲ್ಲಿ ಮೇವಿನ ಜೋಳ ಹಾಕೊಂಡಿದ್ವಿ, ಹುಳ್ಳಿ ಮಿಕ್ಸ್ ಮಾಡಿ ಹಾಕಿರ್ತೀವಿ ಅದನ್ನು ತರ್ತೀವಿ, ಹಸಿರಲ್ಲಿ ಇದನ್ನು ತರ್ತೀವಿ, ಆಮೇಲೆ ಪೇಣಿ ಹಾಕ್ತೀವಿ, ಅಕ್ಕಿ ನುಚ್ಚು ಪಾಲಿಸ್ ತೌಡು ಈ ಥರದ್ದೆಲ್ಲ ಸ್ವಲ್ಪ ಮಿಶ್ರ ಎಲ್ಲ ತಗೊಂಡ್ಬಂದು ಹಸಿರು ಮೇವೂ ಆಮೇಲೆ ತಿಂಡಿ ಅದಕ್ಕೆ, ಅಂದರೆ ನಾವು ಹೇಗೆ ತಿಂಡಿ ತಿಂತೀವೋ ಅದಕ್ಕೂ ಆ ಥರ ಪೌಷ್ಟಿಕಾಂಶದ ಕೊಡ್ತೀವಿ ಸರ್. ಮುಂದಿನ ಏನಾದರೂ ಬೇರೆ ಬೆಳೆಗಳನ್ನು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಮೇಡಮ್? ಬೇರೆ ಬೆಳೆ ಬೆಳಿಬೇಕು ಅಂತ ಇದೆ ಸರ್, ತೋಟದಲ್ಲೆಲ್ಲ ಇದು ಮಾಡಬೇಕು ಅಂತ ಅದು ಹೇಳಿದ್ನಲ್ಲ ಸರ್, ನುಗ್ಗೆ ಹಾಕಿದ್ದೆ ನಾನು ಭಾಗ್ಯ ತಳಿದು, ಆಮೇಲೆ ಗುಲ್ಬರ್ಗದಿಂದ ಅದ್ರದ್ದು ತೊಗರಿ ತಂದು ಹಾಕಿದ್ದೆ ಸರ್, ಎಲ್ಲ ಚೆನ್ನಾಗಿ ಬಂದಿತ್ತು. ನನಗೆ ಜಿ ಕೆ ವಿ ಕೆ ಶಿವಮೊಗ್ಗದಿಂದನೂ ಆಮೇಲೆ ಧಾರವಾಡ ಎಲ್ಲರೂ ನನ್ನ ತೋಟಕ್ಕೆ ಬಂದು ವಿಸಿಟ್ ಮಾಡಿಕೊಂಡು, ದಾವಣಗೆರೆಯಿಂದ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಶಿವಮೊಗ್ಗದಿಂದನೂ ಆಗಿರ್ಬೋದು, ಎಲ್ಲರೂ ಅಧಿಕಾರಿಗಳೆಲ್ಲ ಬಂದು ಹೊಲ ನೋಡಿ ಖುಷಿಪಟ್ಟು ನನಗೆ ಎನ್ಕರೇಜ್ ಅಂದರೆ ಸಪೋರ್ಟು ಇನ್ನು ಮಾಡಮ್ಮ ಚೆನ್ನಾಗಿ ಅಂತ, ಅದು ನನಗೆ ಭಾಳ ಖುಷಿ ಇದೆ ಸರ್. ಎಲ್ಲದಕ್ಕಿಂತ ಹೆಚ್ಚು ನಂದು ಗೊಲ್ಲರ್ ಸಾಹೇಬ್ರದ್ದು ನಂಗೆ ಭಾಳ, ಯಾಕೆಂದರೆ ಒಂಥರ ಅವರು ಯಾವಾಗ ಕರೆದ್ರೂ ಏನೂ ಇಲ್ಲ, ನನಗೆ ಸಲಹೆಗಳು ಕೊಡೋದಾಗಲಿ ಇದ್ದಾರೆ. ಆಮೇಲೆ 5 ಎಕರೆ ಮಿಷಿನ್ ನಾಟಿ ಮಾಡಿದ್ದೆ ಸರ್ ನಾನು, ಆ ಥರ ಹಾಗಾಗಿ ಎಲ್ಲ ಮಾಡ್ಕೊತ ಬರ್ತಿದ್ನಲ್ಲ ಸರ್, ಸರ್ಗಳು ಸಪೋರ್ಟ್ ಎಲ್ಲ ಇದೆ ನನಗೆ, ಉತ್ತೇಜನ ಕೊಡ್ತಾರೆ. ನಿಮಗೆ ಕೃಷಿಯಲ್ಲಿ ಏನಾದರೂ ಸಮಸ್ಯೆ ಅಥವಾ ಮಾಹಿತಿ ಬೇಕಂದ್ರೆ ಅವನ್ನ ಸಂಪರ್ಕ ಮಾಡಿದ್ರೆ ಸಾಕಷ್ಟು ಕೃಷಿ ಮಾಹಿತಿ ಕೊಡ್ತಾರೆ ಸರ್. ಆಮೇಲೆ ನಾನು ಇದ್ರದ್ದು ಹಸಿರೆಲೆ ಗೊಬ್ಬರದ್ದು ಅಂತಾರಲ್ಲ, ವೆಲ್ವೆಟ್ ಬೀನ್ಸ್ ಬೆಳೆದಿದ್ದೆ ಸರ್, ಅದನ್ನು ರೈತರುಗಳಿಗೆ ಅಲ್ಲೇ ಕೊಡಿಸ್ತಾ ಇದ್ರು ಸರ್ಗಳು. ಆಮೇಲೆ ನಾನು ದಾವಣಗೆರೆ ಕೆವಿಕೆಗೆ ಕೊಟ್ಟೆ, ಅಲ್ಲಿ ಅವರು ನಮ್ಮ ನಾವಿದ ಅಂತಂದು. ಆಮೇಲೆ ನುಗ್ಗೆ ಬೀಜನು ಅಷ್ಟೇ, ಒಂದು 3 ಕ್ವಿಂಟಲ್ ತನಕ ಎಲ್ಲ ಮಾಡ್ಕೊಂಡಿದ್ದೆ ಸರ್. ರೈತರನ್ನೆಲ್ಲ ನನಗೆ ಅವಾಗ ಕೊರೋನಾ ಬಂದ ಟೈಮಲ್ಲಿ ಅಮ್ಮ ಎಲ್ಲರೂ ಇಲ್ಲಿಗೆ ಬರೋದು ಬೇಡ, ನಿಮ್ಮ ಹತ್ರನೇ ಕಳಿಸ್ತೀನಿ ಅಂತಂದು ದಾವಣಗೆರೆ ಕೆವಿಕೆಯಿಂದ ನಾನು ರೈತರನ್ನೆಲ್ಲ ನನ್ನ ಹತ್ರನೇ ಕಳಿಸ್ತಾ ಇದ್ರು ಸರ್. ಅವ್ರಿಗೆ 1/2 ಕೆಜಿ ಅಂದ್ರೆ 1/2 ಕೆಜಿ, 100 ಗ್ರಾಮ್ ಅಂದ್ರೆ 100 ಗ್ರಾಮ್, ಅವರು ಎಷ್ಟು ರೈತರು ಹೇಳ್ತಾರೋ ಆ ಥರ. ಆಮೇಲೆ ಚಿಕ್ಕಮಂಗ್ಳೂರಿಗೆಲ್ಲ ಬಸ್ಸಿಗೆಲ್ಲ ಇಟ್ಟು ಕಳಿಸಿದ್ದೀನಿ ಸರ್ ನಾನು, ರೈತರದ್ದು ಆ ಥರದ್ದೆಲ್ಲ ಸಪೋರ್ಟ್ ಇದೆ ಸರ್. ಅಂದ್ರೆ ನುಗ್ಗೆನ ಲಾಭದಾಯಕ ಬೆಳೆ ಅಂತ? ಹೌದು ಸರ್, ನುಗ್ಗೆನೂ ಲಾಭದಾಯಕ ಉಪ ಬೆಳೆ ಅಲ್ಲ ಸರ್, ಅದಕ್ಕೆ ನಾನೇನು ಖರ್ಚು ಮಾಡೋದಕ್ಕೆ ಸಪ್ರೇಟ್ ಗೊಬ್ಬರ ಹಾಕಲ್ಲ, ಏನು ಮಾಡಲ್ಲ. ಅಡಿಕೆ 2 ಗಿಡದ ಮಧ್ಯಕ್ಕೆ ಹಾಕಿರ್ತೀನಿ, ತಾನಾಗೆ ಬರುತ್ತೆ, ಸೊಪ್ಪು ಉಪಯೋಗ ಇದೆ, ಕಾಯಿ ನಂಗೆ ಸಿಗುತ್ತೆ, ಬೀಜ ಮಾಡ್ಕೊಂಡು ಬೀಜದಂದೆ 2,500 ರೂಪಾಯಿ ಕ್ವಿಂಟಲ್ ನಂಗೆ ಕೊಟ್ಟಿದ್ದೆ ಸರ್ ನಾನು, 2,500 ರೂಪಾಯಿ ಕೆಜಿ ಹೆಂಗೆ ಕೊಟ್ಟಿದ್ದೆ ನಾನು, ತಪ್ಪಾಯ್ತು ಅದಂತ. 2,500 ರೂಪಾಯಿ ಕೆಜಿ ಹೆಂಗೆ ಬೀಜ ಕೊಟ್ಟಿದ್ದೆ ಸರ್. ಕತ್ಲಗೆರೆ ರಾಮಪ್ಪ ಪಾಟೀಲ್ ಇದ್ರಲ್ಲ, ಆರ್ ಸರ್ ಸಹಿತ ಹೇಳ್ತಾ ಇದ್ರು, ಅಮ್ಮ ನಾವು ಹಾಕಿ ತಂದಿರ್ತೀವಲ್ಲ ಹಾಗೇನೆ ಕೊಡು, ಅವ್ರನ್ನೆಲ್ಲ ನಾನು ಕೇಳ್ತಿದ್ದೆ ಹೇಗೆ ಕೊಡ್ಬೇಕು ಸರ್, ರೈತರಲ್ಲಮ್ಮ 100 ರೂಪಾಯಿ ಕಡಿಮೆ ಕೊಡಮ್ಮ ರೈತರಿಗೆ. ಹಾಗಾಗಿ ಅವ್ರು ಯಾವ ಥರ ಹೇಳ್ತಾರೆ ಅದೇ ಥರ ನಾನು ಮಾಡಿಕೊಡ್ತಾ ಇದ್ದೆ ಸರ್. ನೀವು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಮೇಡಮ್, ಸಾಕಷ್ಟು ಇದರಲ್ಲಿ ತೊಡ್ಕೊಂಡಿದ್ರ, ಸಮಗ್ರ ಕೃಷಿಗಳನ್ನ ಅಳವಡಿಸ್ಕೊಂಡಿದ್ರ. ಕೊನೆದಾಗಿ ಈಗಿನ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗಿನ ಮಹಿಳೆಯರಿಗೆ ಅಂತ ಮನೆಯಲ್ಲೇ ಆದಷ್ಟು ಈಗ ತರಕಾರಿ ಜಾಗ ಇರದಿದ್ರೆ ಪಾಟಲ್ಲಿ ಹಾಕೊಂಡು ತರಕಾರಿ ಬೆಳ್ಕೊಳ್ರಿ, ಅಂದ್ರೆ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಅನುಕೂಲ ಆಗ್ತದೆ, ಆ ತರ ಒಂದು ಹೇಳಲಿಕ್ಕೆ ಇಷ್ಟ. ಯಾವ ಟೆನ್ಷನ್ ಇರಲ್ಲ, ನಾವು ತಿಂದ್ರೆ ನಮ್ಗೆ ಎಷ್ಟು ಆರೋಗ್ಯಕ್ಕೊಂದು ಒಳ್ಳೇದಿರ್ತದಲ್ವಾ, ನಾವು ಬೆಳೆದಿದ್ವಿ ಅನ್ನೋದೊಂದು ಖುಷಿ ಫಸ್ಟ್ ಸಿಗೋದು, ಆಮೇಲೆ ಅದು ಎಲ್ಲ ಇದಾಗ್ತದಲ್ವ, ಹಾಗಾಗಿ ನಾನು ಬೆಳೀಲಿ ಹೇಳ್ತೀನಿ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂತ ಯಾವ ರೀತಿ ಮಾಡಬಹುದು ಮೇಡಮ್? ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನನ್ನ, ಅಕಸ್ಮಾತ್ ಈ ತರ ಬಂದು ನೋಡಬಹುದು, ಅಥವಾ ಫೋನಲ್ಲಿ ಮಾಡಿದ್ರೆ ನಾನು ನಂಬರ್ ಹೇಳಿರ್ತೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಬೋದು ಸರ್, ಕೇಳ್ಬೋದು. ನಿಮ್ಮ ನಂಬರ್ ಹೇಳಿ ಮೇಡಮ್. 9980003264. ರೈತ ಬಂದವರೇ, ಜಿಗಳಿಯ ರೈತ ಮಹಿಳೆ ಶ್ರೀಮತಿ ಎನ್ ಎಸ್ ಮಮತಾ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9980003364.

ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮಗ್ಗೆ ಕಬ್ಬಕ್ಕೆ ಭಯ ಬಿಡುತ್ತವೆ ಕಬ್ಬಕ್ಕಿನೇ ಭಯ ಬಿಡ್ತಾವೆ ಈ ಬೀಡ ಕಬ್ಬ ಕೊಂಬಳೆ ನಡುತ್ತವೆ ಕೂಡಲ್ ಕುಂಡಲ್ ಕೆರೆ ನೋಡೋ ತೊಂದೈ ಹೋಗ ಮೂಡಿ ಬರ್ತಾನೆ ಚಂದಿರಾಮ ಒಡ್ದಾವೆ ಬಾಳೆ ಮೀನು ಹಾಕೋ ಕೊಂದಾರಿ ಗೋಲು ನೂಕೋ ಕೊಂದೂರು ಗೋಲು ಬಬ್ಬೆ ಒಡ್ದಾವೆ ಬಾಳೆ ಮೀನು ಬಬ್ಬೇನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಮೂಡಲ್ ಕುಂಗಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ